ಹೇ ಓಂ ಶಾಂತಿ ಶಾಂತಿ ಶಾಂತಿ. 38ನೇ ಶ್ಲೋಕ. ಉತ್ಪಾದಸ್ಯ ಪ್ರಸಿದ್ಧತ್ವಾತ್ ಅಜಂ ಸರ್ವಮುದಾಹೃತಂ ನ ಚ ಭೂತಾದಭೂತಸ್ಯ ಸಂಭವೋಸ್ತಿ ಕಥಂಚನ. ಉತ್ಪಾದಸ್ಯ ಪ್ರಸಿದ್ಧತ್ವಾತ್ ಅಜಂ ಸರ್ವಮುದಾಹೃತಂ ನ ಚ ಭೂತಾದಭೂತಸ್ಯ ಸಂಭವೋಸ್ತಿ ಕಥಂಚನ. ಹುಟ್ಟು, ಸೃಷ್ಟಿ, ಉಂಟಾಗುವಿಕೆ, ಸೃಷ್ಟಿ ಉಂಟಾಗುವಿಕೆ, ಸೃಷ್ಟಿಯ ಹುಟ್ಟು, ಉತ್ಪತ್ತಿ, ಎಲ್ಲ ಸಮಾನ ಶಬ್ದಗಳು. ಅಪ್ರಸಿದ್ಧತ್ವ, ಅದು ಪ್ರಸಿದ್ಧವಲ್ಲ. ಸೃಷ್ಟಿಯ ಉತ್ಪತ್ತಿ ಪ್ರಸಿದ್ಧವಾಗಿಲ್ಲ. ಹಿಂದಕ್ಕೆ ಸಾಕಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಸೃಷ್ಟಿಯ ಉತ್ಪತ್ತಿ ಪ್ರಸಿದ್ಧವಾಗಿಲ್ಲ, ಅರ್ಥಾತ್ ಯಾರಿಗೂ ಕೂಡ ಈ ಸೃಷ್ಟಿಯ ಉತ್ಪತ್ತಿಯನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅಪ್ರಸಿದ್ಧತ್ವ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ನಿರ್ಣಯಕ್ಕೆ ಬಂದ್ವಿ ಏನಂತೇಳಿ, ಅಜಂ ಸರ್ವಂ ಉದಾಹೃತಂ. ಆತ್ಮ ಅಜಂ, ಏನಿದೆಯೋ ಅದೆಲ್ಲವೂ ಅಜಂ, ಏನಿದೆಯೋ ಅದೆಲ್ಲವೂ ಕೂಡ ಅಜಂ, ಜನ್ಮರಹಿತವಾಗಿದೆ. ಹುಟ್ಟು ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ನಾವು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಒಪ್ಪಿಕೊಂಡಿದ್ದೇವೆ. ಮತ್ತು ಇನ್ನೊಂದು ಹೇಳ್ತಾರೆ, ಭೂತಾತ್ ಅಭೂತಸ್ಯ ನ ಸಂಭವ ಅಸ್ತಿ ಕಥಂಚನ. ಭೂತಾತ್ ಇರುವಿಕೆ, ಅಭೂತಸ್ಯ ಇಲ್ಲದಿರುವಿಕೆ, ಏನು ಇದ್ದದ್ದರಿಂದ ಇಲ್ಲದ್ದು ಹುಟ್ಟುತ್ತದೆ ಎನ್ನುವಂಥದ್ದು ಸಾಮಾನ್ಯವಾಗಿ ಯಾರ ಅನುಭವದಲ್ಲಿಯೂ ಇಲ್ಲ. ಇದ್ದದ್ದರಿಂದ ಇಲ್ಲದ್ದು ಹುಟ್ಟುತ್ತದೆ, ಭೂತಾತ್. ಭೂತಾತ್ ಅಂದರೆ ಇದ್ದದ್ದು, ಅಭೂತ ಅಭೂತ ಅಂದರೆ ಇಲ್ಲದ್ದು, ಇದ್ದದ್ದರಿಂದ ಇಲ್ಲದ್ದು ಹುಟ್ಟುತ್ತದೆ ಅನ್ನುವಂಥದ್ದು ಕಥಂಚನ ನ ಸಂಭವ ಅಸ್ತಿ. ಯಾವ ರೀತಿ ವಿಚಾರ ಮಾಡಿದ್ರೂ ಕೂಡ ನಮಗೆ ಅದು ಕಂಡು ಬರುವುದಿಲ್ಲ. ಸಾರ್ವತ್ರಿಕ ಅನುಭವದಲ್ಲಿ ಹೀಗಿಲ್ಲ, ಏನೋ ಒಂದು ಇದೆ ಅದರಿಂದ ಇಲ್ಲದೇ ಇದ್ದದ್ದು ಹುಟ್ಟಿದೆ. ಅದರ ನಿಮ್ಮದಲ್ಲ, ಮತ್ತೆ ಯಾವುದು ಬೇರೆ, ಇದ್ದದ್ದರಿಂದ ಇಲ್ಲದ್ದು, ಇದ್ದದ್ದರಿಂದ ಇಲ್ಲ. ಇದ್ದ ಮೊಬೈಲ್ನಿಂದ ಇಲ್ಲದೇ ಇರುವಂತಹ ತೊಂದರೆಗಳು. ಅವ್ರು ಹೇಳ್ತಾರೆ ಸಾರ್ವತ್ರಿಕ ಅನುಭವದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅರ್ಥಾತ್ ಇದ್ದ ತಾಯಿಯಿಂದ ಇಲ್ಲದ ಪಂಚಪುತ್ರನ ಹುಟ್ಟಲು ಸಾಧ್ಯವೇ? ಇದ್ದ ತಾಯಿಯಿಂದ ಇಲ್ಲದೇ ಇದ್ದಂಥ ಪಂಚಪುತ್ರನ ಹುಟ್ಟಲಿಕ್ಕೆ ಸಾಧ್ಯವೇ? ಇದ್ದ ಹಗ್ಗದಿಂದ ಇಲ್ಲದೇ ಇದ್ದಂಥ ಹಾವು ಹುಟ್ಟಲು ಸಾಧ್ಯವೇ? ಉದಾಹರಣೆ, ಸಾಧ್ಯವಿಲ್ಲ. ಕಥಂಚನ ನ ಸಂಭವ ಅಸ್ತಿ, ಯಾವ ರೀತಿಯಲ್ಲಿ ವಿಚಾರ ಮಾಡಿದ್ರು ಕೂಡ ಆ ಸಂಭಾವ್ಯ ಇಲ್ಲ. ಭಾಷ್ಯ, ಅಪ್ರಸಿದ್ಧತ್ವಾತ್ ಅಪ್ರಸಿದ್ಧತ್ವಾತ್ ಉತ್ಪಾದಸ್ಯ ಉತ್ಪಾದಸ್ಯ ಆತ್ಮೈವ ಸರ್ವಂ ಆತ್ಮೈವ ಸರ್ವಂ ಇತಿ ಇತಿ ಅಜಂ ಅಜಂ ಸರ್ವಂ ಉದಾವೃತಂ ಸರ್ವಂ ಉದಾವೃತಂ ವೇದಾಂತೇಷು ವೇದಾಂತೇಷು ಸ ಬಾಹ್ಯ ಅಭ್ಯಂತರಃ ಸ ಬಾಹ್ಯ ಅಭ್ಯಂತರಃ ಹಿ ಅಜಃ ಹಿ ಅಜಃ ಇತಿ ಇತಿ ಹುಟ್ಟು ಎನ್ನುವುದೇ ಸಿದ್ಧವಾಗಿಲ್ಲ. ಇದರಿಂದ ಏನಾಯಿತು? ಅವರ ಜಾಗ ಬೇರೆ ಜಾಗದಲ್ಲಿ ಕೂತ್ಕೊ ಅಂತೇಳಿ, ಎಲ್ಲಿ ಕ್ಲೀನಾಗಿ ಸಿಗ್ನಲ್ ಬರ್ತದೆ? ಇಲ್ಲಿ ಎಲ್ಲ ಸಿಗ್ನಲ್ಸ್ ಕ್ಲಿಯರ್ ಇವೆ. ಸೊ ಆತ್ಮನನ್ನು ಹೊರತುಪಡಿಸಿ ಅಲ್ಲಿ ಆ ರೀತಿ ತಿಳುವಳಿಕೆ ಬರಬೇಕು. ಆತ್ಮನನ್ನು ಹೊರತುಪಡಿಸಿ ಸೃಷ್ಟಿ ಎನ್ನುವಂಥದ್ದಾಗಲಿ ಅಥವಾ ಇನ್ನೊಂದು ವಸ್ತು ಪದಾರ್ಥವೆನ್ನುವಂಥದ್ದಾಗಲಿ ಇದು ಯಾವುದು ಅಪ್ರಸಿದ್ಧ, ಇದರ ಹುಟ್ಟು ಪ್ರಸಿದ್ಧವಾಗಿಲ್ಲ. ಆತ್ಮನನ್ನು ಹೊರತುಪಡಿಸಿ ಯಾವುದೇ ವಸ್ತು, ಯಾವುದೇ ಪದಾರ್ಥ, ಯಾವುದೇ ಸೃಷ್ಟಿ ಇದು ಪ್ರಸಿದ್ಧವಾಗಿಲ್ಲ, ಹುಟ್ಟಿತು ಅಂತೆ. ಹೌದಾ? ಇದರರ್ಥ ಏನಾಯಿತು? ಆತ್ಮವು ಮೊದಲು, ಆತ್ಮವು ಸದ್ಯ, ಆತ್ಮವು ನಂತರ, ಯಾವತ್ತಿಗೂ ಕೂಡ ಆತ್ಮೈವ ಸತ್ಯಂ. ಅದು ಅಪ್ರಸಿದ್ಧ ಆಯಿತು ಅಂದರೆ ಇದೇನಾಯಿತು, ಈಗ ಮೂರು ಕಾಲದಲ್ಲಿ ಇದೇ ಸತ್ಯ ಅಂತಾಯ್ತು. ಆತ್ಮೈವ ಸರ್ವಂ ಇತಿ ಅಜಂ ಸರ್ವಂ ಉದಾವೃತಂ ವೇದಾಂತೇಶು. ವೇದಾಂತದಲ್ಲಿ ಸ್ವಸ್ಪಷ್ಟವಾಗಿದೆ. ಏನಂತ ಸ್ಪಷ್ಟವಾಗಿದೆ? ಮುಂಡುಕ ಸ ಬಾಹ್ಯ ಅಭ್ಯಂತರ ಹಿ ಅಜಃ. ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಜನ್ಮರಹಿತವಾಗಿ ಆತ್ಮನು ತುಂಬಿಕೊಂಡಿದ್ದಾನೆ. ಹೌದಲ್ಲೋ? ಇತಿ ಅನ್ನುವುದು ಬರೀ ಏನಾಯ್ತು ಸವಿತಾ? ಏನು ವರ್ಕ್ ಪ್ರೆಷರಾ? ಏಕೆ ಶಿವರಾಜನ ಸತ್ತ ಹೋದ? ಇಬ್ರು ಸುಮ್ಮನೆ ನೆಪಗಳಷ್ಟು. ನಮ್ಮ ಕೆಲಸಕ್ಕೆ ಆಗುವುದಿಲ್ಲ ಅಂದರೆ ಅವ್ರು ಇಲ್ಲಿರೋ ಅವಶ್ಯಕತೆ ಇಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಾಕು. ಎಷ್ಟು ಕ್ಲಿಯರ್ ಅದ ಅಂಡರ್ಸ್ಟ್ಯಾಂಡಿಂಗ್. ಆಶ್ರಮದ ಕೆಲಸಕ್ಕೆ ಅವ್ರಿಗೆ ಉಪಯೋಗಕ್ಕೆ ಬರೋದಿಲ್ಲ ಅಂದರೆ ಅವ್ರು ಇಲ್ಲಿರೋ ಅವಶ್ಯಕತೆ ಇಲ್ಲ. ಹೋಗಿ 5,000 ಕೊಟ್ಟು ಮನೆ ಬಾಡಿಗೆ ಕೊಟ್ಟು ಇರಲಿ. ಕಷ್ಟಗಳಿರ್ತವೆ, ಮಕ್ಕಳನ್ನು ನೋಡ್ಕೋಬೇಕು. ಸ ಬಾಹ್ಯ ಅಭ್ಯಂತರ ಹಿ ಅಜಃ ಮುಂಡುಕ ಯದಪಿ ಮನ್ಯಸೆ ಜಾಗರಿತಾತ್ ಸತಃ ಅಸನ್ ಸ್ವಪ್ನಃ ಜಾಯತೆ ಇತಿ ತದಸತ್. ಇನ್ನು ಮತ್ತೊಂದು ಆರ್ಗ್ಯುಮೆಂಟು, ಯದ್ಯಪಿ ಒಂದು ವೇಳೆ ಮನ್ಯಸೆ ಹಾಗೆ ಒಪ್ಪಿಕೊಂಡದ್ದಾದರೆ ಹೇಗೆ? ಜಾಗರಿತಾತ್ ಸತಃ, ಗೊತ್ತಾಯ್ತಾ ಏನು? ಎಚ್ಚರದಿಂದ ಈ ಕನಸು ಉಂಟಾಗಿದೆ. ಯದಿ ಮನ್ಯಸೆ ಜಾಗರಿತಾತ್ ಸತಃ, ಜಾಗರಿತ ಅಂದರೆ ಎಚ್ಚರ, ಎಚ್ಚರಾವಸ್ಥೆಯಿಂದ ಈ ಸ್ವಪ್ನವು ಉಂಟಾಗಿದೆ. ಈ ಏನು ಎಚ್ಚರದಿಂದ ಅಸನ್ ಸ್ವಪ್ನ ಅನ್ನುವಂಥದ್ದು ಉಂಟಾಗಿದೆಯೋ ಜಾಯತೆ ಇತಿ ತದ್ ಅಸತ್, ಆ ನಿನ್ನ ಹೇಳಿಕೆಯೂ ಸರಿಯಲ್ಲ. ಎಚ್ಚರದಿಂದ ಇದು ಉಂಟಾಗಿದೆ ಅನ್ನೋ ನಿನ್ನ ಹೇಳಿಕೆ ಏನು ಸಿದ್ಧಾಂತ ಬಂದುಬಿಟ್ಟಿದೆಯಾ? ಹೌದು, ನಾವು ಹಿಂದಕ್ಕೆ ಈ ಮಾತನ್ನು ಹೇಳಿದ್ದು ನಿಜ. ಆದರೆ ಯಾಕೆ ಆ ಮಾತನ್ನು ಹೇಳಿದ್ವಿ ಅನ್ನೋದನ್ನು ನಾವು ಹೇಳ್ತೇವೆ ನಿಮಗೆ. ಆದರೆ ನೀನು ಆ ನಿರ್ಣಯಕ್ಕೆ ಬಂದಿದೆಯಲ್ಲೋ ಅದು ತಪ್ಪು. ಯಾವ ನಿರ್ಣಯ? ಎಚ್ಚರದಿಂದ ಕನಸು ಉಂಟಾಗಿದೆ ಅಂತ ನಿರ್ಣಯಕ್ಕೆ ಬಂದಿದೆಯಲ್ಲ, ಸಿದ್ಧಾಂತಕ್ಕೆ ಬಂದ್ಬಿಟ್ಟಿದೆಯಲ್ಲ, ಅದು ತಪ್ಪು. ತದಸತ್ ಏಕೆಂದರೆ ನ ಭೂತಾತ್ ವಿದ್ಯಮಾನಾತ್ ಅಭೂತಸ್ಯ ಅಸತಃ ಸಂಭವ ಅಸ್ತಿ ಲೋಕೆ. ಲೋಕದಲ್ಲಿ ಇದು ಇವತ್ತಿನವರೆಗೂ ಸಿದ್ಧ ಆಗಿಲ್ಲ. ಏನು ಅಂದರೆ ಇದ್ದದ್ದರಿಂದ ಇಲ್ಲದ್ದು ಉಂಟಾಗುತ್ತದೆ ಎನ್ನುವುದು ಸಿದ್ಧವಾಗಿಲ್ಲ. ಭೂತಾತ್, ಭೂತಾತ ಅಂದರೆ ಇದ್ದದ್ದು. ಭೂತಾತ್ ವಿದ್ಯಮಾನಾತ್ ಅಭೂತಸ್ಯ ಅಂದರೆ ಇಲ್ಲದೇ ಇದ್ದದ್ದು. ಅಸತಃ ಅಭೂತಸ್ಯ ಇಜ್ ಇಕ್ವಲ್ ಟು ಅಸತಃ ಸಂಭವ ಅಸ್ತಿ ಲೋಕೆ ನ ಸಂಭವ ಅಸ್ತಿ ಲೋಕೆ. ಆ ನ ಅಲ್ಲಿ ತೊಗೊಂಬನ್ನಿ. ನ ಸಂಭವ ಅಸ್ತಿ ಲೋಕೆ, ಲೋಕದಲ್ಲಿ ಇದು ಇವತ್ತಿಗೂ ಇನ್ನೂ ಸಿದ್ಧವಾಗಿಲ್ಲ. ಏನು ಸಿದ್ಧವಾಗಿಲ್ಲ? ಇದ್ದದ್ದರಿಂದ ಇಲ್ಲದ್ದು ಉಂಟಾಗುತ್ತದೆ ಅನ್ನೋದು ಸಿದ್ಧವಾಗಿಲ್ಲ. ನ ಹಿ ಅಸತಃ ಶಶವಿಷಾಣಾದೇಹಿ ಸಂಭವ ದೃಷ್ಟ ಕಥಂಚಿದಪಿ. ಇಷ್ಟೇ ಅಲ್ಲ, ಇನ್ನೊಂದು ಹೇಳಲಿದೆ. ಏನು ಅಂದರೆ ಇಲ್ಲದೇ ಇದ್ದಂತಹ ಶಶವಿಷಾಣ, ಇಲ್ಲದೇ ಇದ್ದಂತಹ ಮಲದ ಕೊಂಬು, ಇಲ್ಲದೇ ಇರುವಂತಹ ಮಲದ ಕೊಂಬು ಹುಟ್ಟಿದೆ ಅನ್ನೋದು ಕಂಡು ಬಂದಿಲ್ಲ. ಉದಾಹರಣೆ ಕೊಡ್ತಾರೆ, ಮೇಲಿನ ಹೇಳಿಕೆಗೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ನ ಹಿ ಅಸತಃ ಶಶವಿಷಾಣ ದೇಹೆ, ಇಲ್ಲದೇ ಇರುವಂತಹ ಮಲದ ಕೊಂಬು ದೃಷ್ಟ ಸಂಭವ ಕಥಂಚಿದಪಿ, ಕಂಡು ಬಂದಿಲ್ಲ. ಇಲ್ಲದೇ ಇರುವಂತಹ ಮಲದ ಕೊಂಬು ಇದೆ ಎಂದು ಕಂಡು ಬಂದಿಲ್ಲ. ಉದಾಹರಣೆ, ಮೇಲೆ ಸಿದ್ಧಾಂತ, ಇಲ್ಲಿ ಕೆಳಗೆ ಉದಾಹರಣೆ. ದ್ರಾಷ್ಟಾಂತ ದೃಷ್ಟಾಂತ. ಏನು ನೀವು ಮಾತಾಡ್ತೀರಾ? ನೀವೇ ಈ ಮೊದಲು ನಿಮ್ಮದೇ ಆದ ಶಬ್ದಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಏನದು? ಕನಸು ಇದು ಕಾರ್ಯ, ಎಚ್ಚರ ಇದು ಕಾರಣ. ಕನಸು ಇದು ಕಾರ್ಯ, ಎಚ್ಚರ ಇದು ಕಾರಣ. ಎಚ್ಚರದ ಅನುಭವಗಳಿಂದ ಕನಸು ಉಂಟಾಗುತ್ತದೆ ಅನ್ನುವುದನ್ನು ನೀವು ಮುಂಚಿತವಾಗಿ ನೀವೇ ಹೇಳಿದ್ದೀರಾ. ಈಗ ಹೇಳ್ತೀರಾ ಇಲ್ಲದೇ ಇರುವುದು ಇದೆ ಎಂದು ಕಂಡು ಬರುವುದಿಲ್ಲ ಅಂತ ಹೇಳ್ತೀರಾ. ಹೇಗೆ ನೀವು ಹೇಳೋದು ಇದನ್ನು? 281 ಭಾಷ್ಯ. ನಾನು ಉಕ್ತಂ ತ್ವಯೈವ ಸ್ವಪ್ನಃ ಜಾಗರಿತ ಕಾರ್ಯಂ ಇತಿ. ಏನಪ್ಪ ನಿನ್ನ ಹೇಳಿಲ್ವೋ? ತ್ವಯೈವ ಉಕ್ತಂ, ನಿನ್ನಿಂದಲೇ ಹೇಳಲ್ಪಟ್ಟಿದೆ. ಏನು? ಸ್ವಪ್ನ ಜಾಗರಿತ ಕಾರ್ಯಂ ಇತಿ. ಕನಸು ಎಚ್ಚರದ ಕಾರ್ಯ ಅಂತ ನೀನೇ ಹೇಳಿದ್ದೀಯ. ತ್ವಯ ನಿನ್ನಿಂದಲೇ ಹೇಳಲ್ಪಟ್ಟಿದೆ. ಏನು? ಎಚ್ಚರವು ಕನಸು ಎಚ್ಚರದ ಕಾರ್ಯ ಎಂದು. ತ್ವಯ ಕಾರ್ಯಂ ಇತಿ ತತ್ ಕಥಂ ಉತ್ಪಾದ ಅಪ್ರಸಿದ್ಧ ಇತಿ ಉಚ್ಯತೆ. ಹೀಗಿದ್ದಲ್ಲಿ ಹುಟ್ಟು ಎಂಬುವುದು ಪ್ರಸಿದ್ಧವಾಗೇ ಇಲ್ಲ ಅಂತ ಹೇಳ್ತೀಯಲ್ಲ. ಕನಸು ಎನ್ನುವುದು ಎಚ್ಚರದ ಕಾರ್ಯ, ಕನಸು ಎನ್ನುವುದು ಎಚ್ಚರದ ಕಾರ್ಯ ಅಂದಮೇಲೆ ಎಚ್ಚರದ ಕಾರ್ಯವಾಗಿರುವ ಕನಸು ಹುಟ್ಟಿದೆ ಅಂತಾಯ್ತಲ್ಲ. ನೀನು ಹುಟ್ಟು ಎನ್ನುವುದೇ ಇಲ್ಲ ಅಂತ ಹೇಳ್ತೀಯ. ಕನಸು ಇದು ಎಚ್ಚರದ ಕಾರ್ಯ. ಅರ್ಥ ಏನು? ಕನಸಿಗೆ ಕಾರಣ ಎಚ್ಚರ, ತದ್ ಹೇತು. ಕನಸಿಗೆ ಕಾರಣ ಹಾ ಸ್ವಪ್ನ ತದ್ಹೇತು. ಹಾಗಾದ್ರೆ ಏನಂತು? ಎಚ್ಚರವು ಕಾರಣ ಅಂತಾಯ್ತು. ನೀನೇ ಹೇಳಿದ ಮಾತನ್ನು ನೀನೇ ವಿರೋಧ ಮಾಡ್ತಾ ಇದೆಯಲ್ಲಪ್ಪ. ಶೃಣು ತತ್ರ ಯಥಾ ಕಾರ್ಯಕಾರಣಭಾವ ಅಸ್ಮಾಭಿಃ ಅಭಿಪ್ರೇತ ಇತಿ. ಕಾರ್ಯಕಾರಣ ಭಾವವನ್ನು ಇಟ್ಟುಕೊಂಡು ನಾವು ಹೇಳಿದ್ದು ಯಾಕೆ ಅನ್ನುವ ಅಭಿಪ್ರಾಯವು ನಿನಗಿನ್ನೂ ಸ್ಪಷ್ಟವಾಗಿಲ್ಲ. ಕಾರ್ಯ ಕಾರಣ ಅನ್ನುವ ಭಾವದಿಂದ ಕೂಡಿದ ನಮ್ಮ ಹೇಳಿಕೆ ಯಾಕೆ ಈ ಹೇಳಿಕೆಯನ್ನು ಕೊಟ್ಟಿವೆ ಅನ್ನೋ ಅಭಿಪ್ರಾಯ ನಿನಗಿನ್ನೂ ಸ್ಪಷ್ಟವಾಗಿಲ್ಲ. ಈಗ ನಾವು ನಿನಗದನ್ನು ಸ್ಪಷ್ಟ ಮಾಡ್ತೀವಿ. ಅಂದರೆ ದೃಷ್ಟಿಕೋನ, ವೈ ವಿ ಸೆಡ್ ದ್ಯಾಟ್, ಯಾವ ಕಾಂಟೆಕ್ಸ್ಟ್ನಲ್ಲಿ ನಾವು ಅದನ್ನು ಹೇಳಿದ್ದೀವಿ, ಯಾವ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಅನ್ನುವುದು ನಿನಗಿನ್ನೂ ಸ್ಪಷ್ಟ ಆಗಿಲ್ಲ. ನಾವು ಅದನ್ನು ನಿಮಗೆ ಸ್ಪಷ್ಟ ಮಾಡಿ ಹೇಳ್ತೀವಿ, ಆವಾಗ ನಿಮಗೆ ಅರ್ಥ ಆಗ್ತದೆ. ಏನಪ್ಪ ಹೇಳ್ತೀರಾ? ಅಸಜ್ಜಾಗರಿತೆ ದೃಷ್ಟ್ವಾ ಸ್ವಪ್ನೇ ಪಶ್ಯತಿ ತನ್ಮಯಃ ಅಸಸ್ವಪ್ನೇಪಿ ದೃಷ್ಟ್ವಾ ಚ ಪ್ರತಿಬುದ್ಧಃ ನ ಪಶ್ಯತಿ. ಅಸಜ್ಜಾಗರಿತೆ ದೃಷ್ಟ್ವಾ ಸ್ವಪ್ನೆ ಪಶ್ಯತಿ ತನ್ಮಯಃ ಅಸಸ್ವಪ್ನೇಪಿ ದೃಷ್ಟ್ವಾ ಚ ಪ್ರತಿಬುದ್ಧೋ ನ ಪಶ್ಯತಿ. ಜಾಗರಿತೆ ಅಸದೃಷ್ಟ್ವಾ ತನ್ಮಯಃ ಸ್ವಪ್ನೆ ಪಶ್ಯತಿ. ಎಷ್ಟು ಚಂದದ ನೋಡ್ರಿ. ಘಟ ಎನ್ನುವುದು ಇಲ್ಲವೇ ಇಲ್ಲ. ಚಂದಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಜಗತ್ತೆನ್ನುವುದು ಇಲ್ಲವೇ ಇಲ್ಲ. ಅಸತ್ ಹೇಗಪ್ಪ ಅಂದರೆ ಘಟ ಎನ್ನುವುದು ಇಲ್ಲೇ ಇಲ್ಲ. ಘಟ ಎನ್ನುವುದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲವಾಗಿರುವ ಘಟದ ಬಗ್ಗೆ ಇದೆ ಎನ್ನುವ ಸಂಸ್ಕಾರವನ್ನು ಬೆಳೆಸ್ಕೊಂಡಿದೆ. ಅರ್ಥಮಾಯಿಂದ ಕಾಲೇದ ಇಲ್ಲದೇ ಇರುವಂತಹ ಘಟವನ್ನು ಇದೆ ಎಂದು ನಾವು ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದೇವೆ. ತನ್ಮಯ ಅದರ ಎಷ್ಟು ಸತ್ಯವಾಗಿ ಒಂದಾಗ್ಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಘಟ ಇದೆ, ಘಟ ಇದೆ, ಘಟ ಇದೆ, ಘಟ ಇದೆ, ಘಟ ಇದೆ, ಘಟ ಇದೆ, ಮಡಿಕೆ ಇದೆ, ಮಡಿಕೆ ಇದೆ. ತನ್ಮಯ ಅದು ಸಂಸ್ಕಾರವಾಗಿ ಸ್ವಪ್ನೆ ಪಶ್ಯತಿ. ಹೊರಗಿರುವ ಘಟವು ಸ್ವಪ್ನದಲ್ಲಿಯೇ ಘಟವನ್ನು ಸೃಷ್ಟಿ ಮಾಡಿಲ್ಲ. ಹೊರಗಿರುವ ಘಟದಲ್ಲಿಯ ಸತ್ಯಬುದ್ಧಿ ಅವಿವೇಕದಿಂದಾದಂತಹ ಸತ್ಯಬುದ್ಧಿ, ಆ ಸತ್ಯಬುದ್ಧಿ ಯಾವುದು? ಭ್ರಮ ಮಾತ್ರ. ಮಕ್ಕಳು ಕೂತ್ಕೊಂಡು ಅಲ್ಲಿ ಒಂದಕ್ಕೊಂದು ಮಾತಾಡ್ತವೆ, ನೋಡಿದ್ಯಾ ಇಲ್ಲೂ ಇಲ್ಲೂ ಅಲ್ಲಿ ನೋಡಲ್ಲಿ, ಅದು ಇಂದ್ರನ ಅರಮನೆ, ಸ್ವರ್ಗದ ಇಂದ್ರನ ಅರಮನೆ ಅಲ್ಲಿದೆ ನೋಡು. ಆ ಪಕ್ಕದಲ್ಲಿದೆ ನೋಡು, ಅದು ರಥ. ಹೌದು ನೋಡು, ನನಗೂ ಕುದುರೆಗಳು ಕಾಣಿಸ್ತಾವೆ ಅಂತ ಅವ ಅಂತ. ಈಗ ಇಲ್ಲದೇ ಇರುವಂತಹ ಇಂದ್ರನ ಅರಮನೆ, ಇಲ್ಲದೇ ಇರುವಂತಹ ರಥ ಕುದುರೆಗಳೆಲ್ಲವನ್ನು ಅವಿವೇಕದಿಂದಾಗಿ, ಮಂದ ಬುದ್ಧಿಯಿಂದಾಗಿ, ಬಾಲಬುದ್ಧಿಯಿಂದಾಗಿ ಇದೆಯೆಂದು ಹೇಗೆ ಒಪ್ಪಿಕೊಳ್ಳುತ್ತವೆಯೋ ಹಾಗೆ ಅನಾದಿ ಕಾಲದಿಂದಲೂ ಈ ಸಂಸ್ಕಾರಗಳು ನಮ್ಮಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿವೆ. ಸಪ್ನೇ ಪಶ್ಯತಿ ತನ್ಮಯ. ಮತ್ತೆ ಮತ್ತೆ ಕನಸಿನಲ್ಲಿಯೂ ಕಾಣ್ತಾನೆ. ಏನನ್ನು ಕಾಣ್ತಾನೆ? ಯಾವ ಸಂಸ್ಕಾರ ಆಗಿದೆ ಅದನ್ನು ಕಾಣ್ತಾನೆ. ಯಾವ ಸಂಸ್ಕಾರ ಆಗಿದೆ? ಇಲ್ಲೇ ಇದ್ದಿದ್ರೆ ಸಂಸ್ಕಾರ ಆಗಿದೆ. ಹೀಗೆ ಕನಸಿನಲ್ಲಿ ಕಂಡ ನಂತರ ಆ ಕನಸಿನಲ್ಲಿ ಇದ್ದದ್ದೇನಿದೆಯೋ ಅದು ಸತ್ಯವೋ ಅಸತ್ಯವೋ? ಅದು ಅಸತ್ಯ. ಮೊದಲೇ ಸಿದ್ಧಾಗಿದೆ. ಏನು ಅಸತ್? ಸ್ವಪ್ನೆ ಅಪಿ. ಸ್ವಪ್ನದಲ್ಲಿ ಅದು ಸುಳ್ಳೇ ಸುಳ್ಳಾಗಿದ್ದರು, ಅದು ಇಲ್ಲವೇ ಇಲ್ಲವಾಗಿದ್ದರು, ಎಚ್ಚರ ಆದ ಮೇಲೆ ಅದು ಮತ್ತೆ ಕಾಣುವ ಸಾಧ್ಯತೆ ಇಲ್ಲ. ಎಚ್ಚರದಲ್ಲಿದ್ದದ್ದು ಕನಸಿನ ಉತ್ಪತ್ತಿಗೆ ಅವಕಾಶ ಮಾಡಿಕೊಡುತ್ತದೆ, ಆದರೆ ಎಚ್ಚರದಲ್ಲೇ ಇಲ್ಲ. ಎಚ್ಚರದಲ್ಲಿ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲವೇ ಇಲ್ಲವಾದ ಎಚ್ಚರದ ವಸ್ತು ಕನಸಿನಲ್ಲಿ ಇದೆಯೆಂದು ಭಾವಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಕನಸಿನಲ್ಲಿರುವುದು ಇಲ್ಲವೇ ಇಲ್ಲ. ಎಚ್ಚರ ಅವಸ್ಥೆಯಲ್ಲಿ ಅವು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಅಟ್ಟೆ ಅವರು ಹೇಳ್ತಾರೆ, ಪ್ರತಿಬುದ್ಧ ನ ಪಶ್ಯತಿ. ಪ್ರತಿಬುದ್ಧ ಅಂದರೆ ಎಚ್ಚರಾದವನು. ಎಲ್ಲಿಂದ ಎಚ್ಚರಾದವನು? ಕನಸಿನಿಂದ ಎಚ್ಚರಾದವನು. ಯಾರು? ಕನಸುಗಾರ. ಎಚ್ಚರಾಗಿ ಅವನು ಈಗ ಕನಸುಗಾರ ಆಗಿ ಉಳಿದಿಲ್ಲ, ಅವನು ಜಾಗೃತನಾಗಿದ್ದಾನೆ. ಈ ಜಾಗೃತನಾದವನೇನಿದ್ದಾನೋ, ಕನಸನ್ನು ಕಳೆದುಕೊಂಡು ಜಾಗೃತನಾದವನೇನಿದ್ದಾನೋ, ಕನಸಿನ ಯಾವ ಪದಾರ್ಥಗಳನ್ನು ಅವನು ಜಾಗೃತದಲ್ಲಿ ಕಾಣೋದಿಲ್ಲ. ಜಾಗೃತದಲ್ಲಿಯ ಯಾವ ವಸ್ತುವು ಸಿದ್ಧವೇ ಆಗಿಲ್ಲ ಅದನ್ನು ಅವನು ಕನಸಿನಲ್ಲಿ ಕಾಣಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಆಭಾಸದೆ ಇಲ್ಲವೇ ಇಲ್ಲವಾದಂತಹ ಘಟ ಸಂಸ್ಕಾರ ಸ್ವಪ್ನದಲ್ಲಿ ಇದೆಯೆಂದು ನಮಗೆ ಸ್ಪಷ್ಟವಾಗುತ್ತದೆ. ಇದು ಹೇಗಾಯಿತು ಅಂತ ಅವನು ಕೇಳ್ತಾನೆ. ನೀವು ಸೃಷ್ಟಿ ಅಪ್ರಸಿದ್ಧ ಅಂದರೆ ನಾವು ಒಪ್ಕೊಂಡ್ವಿ. ಹಾಗಾದರೆ ಅಪ್ರಸಿದ್ಧವಾದ ಸೃಷ್ಟಿಯಿಂದ ಪ್ರಸಿದ್ಧವಾದ ಕನಸು ಹೇಗೆ ಸಾಧ್ಯವಾಯಿತು? ಆವಾಗ ಹೇಳ್ತಾನೆ, ಅನಾದಿ ಕಾಲದಿಂದಲೂ ನಮಗೆ ಈ ಎಚ್ಚರಾವಸ್ಥೆಯಲ್ಲಿ ಸಂಸ್ಕಾರಗಳು ಏನು ಮೂಡ್ತಾವೆಯೋ ಅವುಗಳಲ್ಲಿ ನಾವು ತನ್ಮಯರಾಗಿಬಿಟ್ಟಿದ್ದೀವಿ. ಅದು ಏನಾದರೂ ಇರಲಿ, ಹೊಲ ಗದ್ದೆ ತೋಟ ಗಾಳಿಪಟ ಮಡಿಕೆ ಕಮ್ಮಾರಿಕೆ ಯಾವುದೇ ಇರಲಿ, ಕಾರ್ಪೆಂಟರ್ ಇರಲಿ, ಏನೇ ಇರಲಿ, ನಾವು ಅನಾದಿ ಕಾಲದಿಂದಲೂ ಇವು ಸಂಸ್ಕಾರಗಳು ನಮಗೆ ಆಗ್ತಾ ಬಂದಿವೆ. ಇರಲಿಕ್ಕಿಲ್ಲ, ಮೊಟ್ಟ ಮೊದಲಿಗೆ ಕಾರ್ಪೆಂಟ್ರಿ ಸಂಸ್ಕಾರ ನಮಗಿರಲಿಕ್ಕಿಲ್ಲ. ಅದು ಯಾವತ್ತು ಕಾರ್ಪೆಂಟ್ರಿ ಸಂಸ್ಕಾರ ಶುರು ಆಯಿತು? ಆವತ್ತಿನ ಶುರು ಆಯಿತು. ಏನು ಮತ್ತೆ ಮತ್ತೆ ಇದು ಕಾರ್ಪೆಂಟರ್, ಇದು ಕಾರ್ಪೆಂಟ್ರಿ, ಇದು ಕಾರ್ಪೆಂಟ್ರಿ, ಇದು ಬಕೆಟ್ಟು, ಇದು ಬಕೆಟ್ಟು, ಇದು ಬಕೆಟ್ಟು, ಇದು ಬಕೆಟ್ಟು. ಅನಾದಿ ಕಾಲದಿಂದಲೂ ಈ ಪ್ರಕಾರವಾದ ಅನೇಕ ಪದಾರ್ಥಗಳು ನಮ್ಮಲ್ಲಿ ಸಂಸ್ಕಾರವನ್ನು ಉಂಟು ಮಾಡ್ತಾ ಬಂದಿವೆ. ಆ ಸಂಸ್ಕಾರಗಳನ್ನು ನಾವು ಎಷ್ಟು ಏನಂತ ತಗೊಂಡಿವಿ? ಸತ್ಯ ಅಂತ ತಗೊಂಡ್ಬಿಟ್ಟಿವಿ. ಅದರ ಕಾರಣದಿಂದಾಗಿ ಈ ಕಾರ್ಯ ಉಂಟಾಗಿದೆ. ಯಾವ ಕಾರ್ಯ? ಸ್ವಪ್ನ ಕಾರ್ಯ ಉಂಟಾಗಿದೆ. ಇನ್ನು ಸ್ವಪ್ನದ ಬಗ್ಗೆ ನಾವು ಮಾತಾಡೋಣ. ಸ್ವಪ್ನದ ಕಾರ್ಯವು ಏನು ಉಂಟಾಗಿದೆಯೋ, ಈ ಸ್ವಪ್ನದಲ್ಲಿಯ ಪದಾರ್ಥ ವಸ್ತುಗಳು ಯಾವುವು ಸತ್ತಲ್ಲ. ಯಾಕೆ ಸತ್ತಲ್ಲ? ನಾವು ಸಾಕಷ್ಟು ವಾದ ಮಾಡಿದ್ದೇವೆ ಹಿಂದ್ಗಡೆ. ಅದು ಎಚ್ಚರಾದ ಮೇಲೆ ಅನುಭವಕ್ಕೆ ಬರೋದಿಲ್ಲ, ಎಚ್ಚರಾದ ಮೇಲೆ ಉಪಯೋಗಕ್ಕೆ ಬರೋದಿಲ್ಲ. ಕಾಲ ದೇಶ ಇತ್ಯಾದಿನ ಲೆಕ್ಕಕ್ಕೆ ತಗೊಂಡು ಅಲ್ಲಿ ಕೂಡ ಅವು ಇಲ್ಲ, ಆದ್ದರಿಂದ ಅವು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗ್ತದೆ. ಹೌದಾ? ಇಲ್ಲವೇ ಇಲ್ಲವೆಂದು ಕನಸು ಯಾವಾಗ ಸಿದ್ಧವಾಯಿತೋ ಆ ಕನಸಿನ ಪದಾರ್ಥಗಳು ಎಚ್ಚರ ಆದಮೇಲೆ ಇರುವುದೇ ಇಲ್ಲ. ಎಚ್ಚರದಲ್ಲಿ ಇಲ್ಲದೇ ಇದ್ದದ್ದು ಇದೆ ಎಂದು ಮೋಹ ಉಂಟಾಗಿ ಸಂಸ್ಕಾರದಿಂದಾಗಿ ಸ್ವಪ್ನದಲ್ಲಿ ಸ್ವಪ್ನ ಜಗತ್ತು ಅನ್ನುವಂಥದ್ದು ಉಂಟಾಯಿತು. ಇದು ಒಂದು ಭಾಗ. ಸ್ವಪ್ನ ಜಗತ್ತು ಏನು ಉಂಟಾಯಿತು ಅದು ಸ್ವಪ್ನದಲ್ಲಿ ಮಾತ್ರ ಸತ್ಯವಾಗಿತ್ತೇ ವಿನಃ ಎಚ್ಚರದಲ್ಲಿ ಯಾವೂ ಇಲ್ಲ. ಇದು ಎರಡನೇ ಭಾಗ. ಅಸಸ್ವಪ್ನೆ ಅಪಿ ದೃಷ್ಟ್ವಾ ಚ ಪ್ರತಿಬುದ್ಧ ನ ಪಶ್ಯತಿ. ಕನಸು ಕಂಡವನೇ ಎಚ್ಚರವಾದಾಗ ಅವನು ಕನಸಿನ ಯಾವ ಪದಾರ್ಥವನ್ನು ಕಾಣೋದಿಲ್ಲ. ಓಕೆ, ಭಾಷೆ ಇನ್ನೂ ಕ್ಲಿಯರ್ ಆಗ್ತದೆ. ಅಸತ್ ಅವಿದ್ಯಮಾನಂ ರಜ್ಜು ಸರ್ಪವತ್ ವಿಕಲ್ಪಿತಂ ವಸ್ತು ಜಾಗರಿತೆ ದೃಷ್ಟ್ವಾ ತದ್ಭಾವಭಾವಿತಃ ತನ್ಮಯಃ ಸ್ವಪ್ನೆ ಅಪಿ ಜಾಗರಿತವತ್ ಗ್ರಾಹ್ಯಗ್ರಾಹಕರೂಪೇಣ ವಿಕಲ್ಪಯನ್ ಪಶ್ಯತಿ. ಅಸಜ್ಜಾಗರಿತೆ ದೃಷ್ಟ್ವಾ, ಏನಂತಾರೆ ಅಸತ್, ಏನು ಅಸತ್, ಅವಿದ್ಯಮಾನಂ ನಿಜವಾಗಿಯೂ ಇಲ್ಲದೆ ಇದ್ದಂಥದ್ದು ಏನದು, ರಜ್ಜು ಸರ್ಪ. ರಜ್ಜು ಸರ್ಪ ನಿಜವಾಗಿಯೂ ಇಲ್ಲ. ಹಾ, ಅಂದರೆ ರಜ್ಜು ಸರ್ಪಕ್ಕೆ ವಾಸ್ತವಿಕತೆ ಅನ್ನೋದು ಇಲ್ಲ. ಹೌದಲ್ಲ, ರಜ್ಜು ಸರ್ಪಕ್ಕೆ ವಾಸ್ತವಿಕತೆ ಅನ್ನೋದು ಇಲ್ಲ. ಮತ್ತೇನದು, ವಿಕಲ್ಪಿತಂ ವಸ್ತು, ಅದು ಮನೋವಿಕಲ್ಪಿತಂ ವಸ್ತು. ಅದನ್ನ ಉದಾಹರಣೆನೇ ಎಕ್ಸ್ಟೆಂಡ್ ಮಾಡಿಕೊಳ್ಳ್ರಿ. ಆ ಮನೋವಿಕಲ್ಪಿತವಾದ ರಜ್ಜು ಸರ್ಪವನ್ನು ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಕಂಡು ಕಂಡು ಕಂಡು ಏನಾಗಿದೆ, ದೃಷ್ಟ್ವಾ ತದ್ಭಾವಿತಃ ತನ್ಮಯ ತದ್ಭಾವಿತಃ ತನ್ಮಯ. ಮತ್ತೆ ಮತ್ತೆ ಮತ್ತೆ ಮತ್ತೆ ಅದನ್ನೇ ಭಾವಿಸಿ ಭಾವಿಸಿ ಭಾವಿಸಿ ನಮಗೆ ರಜ್ಜು ಸರ್ಪವು ನಿಜವಾದ ಸರ್ಪ ಎಂದು ಸ್ಪಷ್ಟವಾಗಿದೆ. ಆ ನಿಜವಾದ ಸರ್ಪ ಎನ್ನುವುದು ಏನು ಸ್ಪಷ್ಟವಾಗಿದೆಯೋ ಅದರ ಇಂಪ್ರೆಷನ್ನು, ಅದರ ಸಂಸ್ಕಾರವನ್ನು ತಗೊಂಡು ನಾವೇನು ಮಾಡ್ತೀವಿ, ಸ್ವಪ್ನದಲ್ಲಿ ಸ್ವಪ್ನೆ ಅಪಿ ಜಾಗೃತವತ ಜಾಗೃತದಂತೆ ಸ್ವಪ್ನದಲ್ಲಿಯೂ ಕೂಡ ಗ್ರಾಹ್ಯ ಗ್ರಾಹಕ ರೂಪೇಣ ಕಾಣುವವನು ಕಾಣಲ್ಪಟ್ಟ ವಸ್ತು ಅನ್ನುವ ಭೇದ ಅನ್ನುವ ಭಾವದಲ್ಲಿ ನಾವು ವಿಕಲ್ಪಯನ್ ಪಶ್ಯತಿ, ಅದಕ್ಕೆ ಏನಂತ ಕರಿತೀವಿ, ಕನಸು ಅಂತ ಕರಿತೀವಿ. ಮತ್ತೊಂದ್ಸಲ, ರಜ್ಜು ಸರ್ಪವನ್ನು ಮತ್ತೆ ಮತ್ತೆ ಕಾಣೋದು ಇದರ ಅರ್ಥ ಏನು ಸಿದ್ಧಾಂತ ನೋಡ್ರಿ. ರಜ್ಜು ಸರ್ಪವನ್ನು ಮತ್ತೆ ಮತ್ತೆ ಕಾಣೋದು ಇದರ ಅರ್ಥ ಏನಂದರೆ ಇಲ್ಲದೇ ಇರುವುದನ್ನು ಇದೆ ಎಂದು ಏನು ಕಾಣ್ತೀವಿ. ಈಗ ಮತ್ತೆ ದೃಷ್ಟಾಂತಕ್ಕೆ ಹೋಗಿ, ಇಲ್ಲದೇ ಇರುವ ಘಟವನ್ನು ಇದೆ ಅಂತ ಹೋಗ್ತೀವಿ, ಇಲ್ಲದೇ ಇರುವ ಬಕೆಟನ್ನು ಇದೆ ಅಂತ ತಗೋತೀವಿ. ಇಲ್ಲದೇ ಇರುವ ಜಗತ್ತನ್ನು ಇದೆ ಅಂತ ಮತ್ತೆ ಮತ್ತೆ ಮತ್ತೆ ಮತ್ತೆ ನೋಡ್ತೇವೆ ನಾವು. ತದ್ಭಾವ ಭಾವಿತಃ ತನ್ಮಯ, ಅದೇ ಭಾವದಲ್ಲಿರ್ತೀವಿ ಮತ್ತು ಅದರಲ್ಲಿ ಒಂದಾಗಿ ಬಿಡ್ತೀವಿ. ತನ್ಮಯ ಅದನ್ನು ತಗೊಳ್ತೀವಿ, ಆ ಸಂಸ್ಕಾರ ತಗೊಳ್ತೀವಿ. ಸ್ವಪ್ನ ಇದೆ ಜಾಗೃತವತ್, ಜಾಗೃತದಂತೆ ಸ್ವಪ್ನದಲ್ಲಿಯೂ ಕೂಡ ನಾವು ಅದರ ಸಂಸ್ಕಾರವನ್ನು ತಗೊಂಡು ಆ ಸಂಸ್ಕಾರವು ಇದೆ ಅಂತ ಅರ್ಥದಲ್ಲಿ ಬರ್ತೀವಿ. ಅಲ್ಲಿ ಹೇಗೆ ನೋಡ್ತೀವಿ, ಅಲ್ಲಿ ಹೀಗೆ ಗ್ರಾಹ್ಯ ಗ್ರಾಹಕ, ಗ್ರಾಹ್ಯ ಗ್ರಾಹಕ, ನೋಡಲ್ಪಟ್ಟದ್ದು ನೋಡುವವನು, ನೋಡಲ್ಪಟ್ಟದ್ದು ನೋಡುವವನು, ಗ್ರಹಿಸಲ್ಪಟ್ಟದ್ದು ಗ್ರಹಿಸುವವನು, ಗ್ರಾಹ್ಯ ಗ್ರಾಹಕ. ಗ್ರಾಹ್ಯ ಅಂದರೆ ಗ್ರಹಿಸಲ್ಪಟ್ಟದ್ದು, ಗ್ರಾಹಕ ಅಂದರೆ ಗ್ರಹಿಸುವವನು, ಅನುಭವಿಸಲ್ಪಟ್ಟದ್ದು ಅನುಭವಿಸುವವನು. ಅಂಥ ಜಾಗೃತದಲ್ಲಿ ಯಾವ ಭಾವಗಳಿವೆಯೋ ಇವೇ ಭಾವ ನಮ್ಮ ಕನಸಿನಲ್ಲಿ ಕೂಡ ಇರ್ತದೆ, ಇದೇ ಭಾವ ಇರ್ತದೆ ಅಲ್ಲಿ ಕೂಡ. ನಾನು ನೋಡ್ತಾ ಇದ್ದೇನೆ, ನಾನು ಅನುಭವಿಸ್ತಾ ಇದ್ದೇನೆ, ನಾನು ಕಾಣ್ತಾ ಇದ್ದೇನೆ. ಪಶ್ಯತಿ ತಥಾ ಅಸತ್ ಸ್ವಪ್ನೆ ಅಪಿ ದೃಷ್ಟ್ವಾ ಚ ಪ್ರತಿಬುದ್ಧಃ ನ ಪಶ್ಯತಿ ಅವಿಕಲ್ಪಯನ್. ಅದೇ ಸ್ವಪ್ನ ಕಾಣುವವನು, ಅದೇ ಕನಸುಗಾರನು ಪ್ರತಿಬುದ್ಧ ಎಚ್ಚರವಾದ ಮೇಲೆ ನ ಪಶ್ಯತಿ. ಅಸತ್ ಸ್ವಪ್ನೆ ಅಪಿ ದೃಷ್ಟ್ವಾ ಚ ಪ್ರತಿಬುದ್ಧ ನ ಪಶ್ಯತಿ ಅವಿಕಲ್ಪಯನ್. ಯಾವ ವಿಕಲ್ಪವೂ ಇಲ್ಲವನಿಗೆ, ಅಲ್ಲಿರುವ ಯಾವ ಒಂದು ಅಂಶ ವಿಕಲ್ಪವೂ ಇಲ್ಲಿಲ್ಲ. ರೈಲಿನ ವಿಕಲ್ಪ ಆಗಲಿ, ರೈಲು ಪ್ರಯಾಣದ ವಿಕಲ್ಪ ಆಗಲಿ, ಸ್ಟೇಷನ್ ವಿಕಲ್ಪ ಆಗಲಿ, ಅದು ಬಂಧು ಬಾಂಧವರ ವಿಕಲ್ಪ ಆಗಲಿ, ಪೇಪರ್ ವಾಲ ಚಾಯ್ ವಾಲ ಆ ವಿಕಲ್ಪಗಳಾಗಿ ಯಾವ ಒಂದಾದರೂ ವಿಕಲ್ಪ ಇರಬೇಕಲ್ಲ ಎಚ್ಚರದ ಮೇಲೆ. ಇನ್ಫ್ಯಾಕ್ಟ್ ಸ್ಟೇಷನ್ ಚಿತ್ರ ಕೂಡ ಸ್ಪಷ್ಟ ಇರುವುದಿಲ್ಲ. ಹೇಳಿ, ಅದು ಕನಸು ಕಂಡದ್ದು ಹರಿಹರ ಸ್ಟೇಷನ್ನೇ ಡೆಫಿನೆಟ್ ಹೇಳ್ತೀರಾ? ಹೇಳಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ಅದು ನಮ್ಮಲ್ಲಿ ಸ್ಪಷ್ಟವಾಗಿ ಮೂಡಿಲ್ಲ. ಯಾಕೆ ಮೂಡಿಲ್ಲ? ಅಯ್ಯೋ, ಬೋರ್ಡ್ಗಳು ಅದು ಹರಿಹರ ದಾವಣಗೆರೆ ಹುಬ್ಬಳ್ಳಿ ಹಾವೇರಿ ಬೋರ್ಡ್ಗಳವಲ್ಲ, ಆ ಬೋರ್ಡ್ಗಳನ್ನು ನಾವು ಸ್ಪಷ್ಟವಾಗಿ ಕಂಡಿಲ್ಲ. ಇಲ್ಲ, ಕೆಲಸಲ್ಲ ಕಂಡಿರ್ತೀವಿ ಸ್ವಾಮಿ. ಆದರೆ ಅದಕ್ಕಿಂತ ಗಾಢವಾಗಿ ಏನು ಕಂಡಿದೆ ಅಂತಂದರೆ, ಎಲ್ಲ ಸ್ಟೇಷನ್ಗಳು ಹೀಗೆ ಇರ್ತವೆ. ಅದು ಭಾರಿ ಇಂಪ್ರೆಷನ್. ಏನು, ಇಳಿಯೋರು ಹತ್ತವರು ಜನ ಗದ್ದಲ ಗೊಂದಲ ಇವೇ ಇರ್ತವೆ. ಸೊ ಎಲ್ಲ ಒಂದೇ ಸ್ಟೇಷನ್, ಸ್ಟೇಷನ್ ಎಲ್ಲ ಒಂದೇ, ಒಂದು ದೊಡ್ಡದು ಒಂದು ಸಣ್ಣದು. ಹೀಗಾಗಿ ಇಂಪ್ರೆಷನ್ನು ನಮಗೆ ಸ್ಟೇಷನ್ ಬಗ್ಗೆ ಏನೂ ಉಳಿಯೋದಿಲ್ಲ. ಐ ಸೊ ಕನಸಿನಲ್ಲಿ ಏನೇ ಕಂಡಿರ್ಬೋದು, ಎಷ್ಟೇ ಕಂಡಿರ್ಬೋದು, ಎಚ್ಚರ ಆದಲ್ಲಿ ಆ ಎಚ್ಚರ ಆದವನಿಗೆ ಅವು ಯಾವೂ ಇರೋದಿಲ್ಲ. ಇದನ್ನು ನಾವೇನಂತೀವಿ, ವೇಗ ಆಗಿರ್ತವೆ ಅವು, ಇದ್ದು ಅಳಸಿ ಹೋಗ್ಬಿಡ್ತವೆ ಅವು, ಅಳಸಿ ಹೋಗ್ಬಿಟ್ಟಿರ್ತವೆ ಅಂತ ಇತ್ಯಾದಿ ಹೇಳ್ತೀವಿ. ತೊಂದರೆ ಇಲ್ಲ, ಅವು ಇರುವುದಿಲ್ಲ. ಸ್ವಪ್ನದಲ್ಲಿ ಇದ್ದದ್ದು ಎಚ್ಚರದಲ್ಲಿ ಇರೋದಿಲ್ಲ. ಎಚ್ಚರದಲ್ಲಿ ಇಲ್ಲದೇ ಇದ್ದದ್ದನ್ನು ಇದೆ ಅಂತ ಸ್ವಪ್ನದಲ್ಲಿ ಕಾಣ್ತೀವಿ. ಆಯ್ತಾ, ಅಲ್ಲಿಗೆ ಆ ಶ್ಲೋಕ ಮುಗೀತು. ಚ ಶಬ್ದಾತ್ ತಥಾ ಜಾಗರಿತೆ ಅಪಿ ದೃಷ್ಟ್ವಾ ಸ್ವಪ್ನೇ ನ ಪಶ್ಯತಿ ಕದಾಚಿತ ಇತ್ಯರ್ಥ. ಒಂದು ಚ ಶಬ್ದ ಹಾಕಿ ಇನ್ನೂ ಒಂದು ಅರ್ಥ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡಿ, ಎಷ್ಟೋ ಜಾಗೃತದಲ್ಲಿ ಕಂಡಿರ್ತೀವಿ, ಅದನ್ನು ಸ್ವಪ್ನದಲ್ಲಿ ನ ಪಶ್ಯತಿ, ಸ್ವಪ್ನದಲ್ಲಿ ನಾವು ಕಾಣೋದಿಲ್ಲ. ಜಾಗೃತದಲ್ಲಿ ಅನುಭವಿಸಿದ್ದೆಲ್ಲವನ್ನೂ ಸ್ವಪ್ನದಲ್ಲಿ ಕಾಣಬೇಕು ಅಂತ ಏನಿಲ್ಲಲ್ಲ. ಎಷ್ಟೋ ಕಂಡಿರ್ತೀವಿ, ನಾವು ಸ್ವಪ್ನದಲ್ಲಿ ಅವನು ಕಾಣೋದಿಲ್ಲ. ಹೌದು, ಚ ಶಬ್ದಾತ ಜಾಗೃತಿ ಅಪಿ ದೃಷ್ಟ್ವಾ ಜಾಗೃತದಲ್ಲಿ ಎಷ್ಟೇ ಕಂಡಿದ್ದರೂ ಕೂಡ ಸ್ವಪ್ನೇ ನ ಪಶ್ಯತಿ, ಸ್ವಪ್ನದಲ್ಲಿ ನಾವು ಕಾಣೋದಿಲ್ಲ. ಕದಾಚಿತ್ ಇತ್ಯರ್ಥ. ಹೌದು ಅಲ್ಲೋ ಅಂತ ಅವನ ಅಂತಾನೆ. ಅವಾಗ ಇವ್ರು ಹೇಳ್ತಾರೆ, ತಸ್ಮಾತ್ ಜಾಗರಿತಂ ಸ್ವಪ್ನ ಹೇತು ಇತಿ ಉಚ್ಯತೆ. ಆದ್ದರಿಂದ ಎಚ್ಚರವು ಕನಸಿಗೆ ಕಾರಣವೆಂದು ಹೇಳಿದೆ ಹೊರತು, ಆದ್ದರಿಂದ ಎಚ್ಚರವು ಕನಸಿಗೆ ಕಾರಣ ಅಂತ ಹೇಳಿದೆ ವಿನಃ, ಎಚ್ಚರ ಎನ್ನುವುದೊಂದಿದೆ, ಕನಸು ಎನ್ನುವುದೊಂದಿದೆ ಅಂತ ನಾವು ಅದನ್ನು ನಿನಗೆ ಹೇಳಲಿಕ್ಕೆ ಹೋಗಿಲ್ಲ. ಅವ್ರು ಪ್ರಶ್ನೆ ಕೇಳಿದ್ನಲ್ವೋ ಏನಂತೇಳಿ, ಎಚ್ಚರದ ಅವಸ್ಥೆ ಅನ್ನುವಂಥದ್ದು ಕಾರಣ ಮತ್ತು ಸ್ವಪ್ನ ಅನ್ನುವಂಥದ್ದು ಕಾರ್ಯ. ಈಗ ನೀವು ಆ ಎಚ್ಚರ ಅನ್ನುವಂಥದ್ದು ಏನು ಅವಸ್ಥಾ ಇದೆ, ಅದು ಹುಟ್ಟೇ ಇಲ್ಲ ಅಂತ ಹೇಳ್ತೀರಿ, ಆತ್ಮವನ್ನು ಸತ್ಯ ಅಂತ ಹೇಳ್ತೀರಿ. ಈಗ ಅದು ನೀವೇ ಹೇಳಿದ್ದು ನೀವೇ ವಿರೋಧ ಮಾಡ್ತಾ ಇದ್ರಲ್ಲ ಅಂದಾಗ ನಾವು ಯಾಕೆ ಹೇಳಿದ್ದೀವಿ ಅನ್ನೋದನ್ನು ದೃಷ್ಟಿಕೋನ ಕೊಡ್ತೀವಿ ನಿಮಗೆ, ಆವಾಗ ಸ್ಪಷ್ಟವಾಗ್ತದೆ ಅಂತ ಹೇಳಿಬಿಟ್ಟು ಈಗ ಹೇಳ್ತಾರೆ. ಕೊನೆಗೆ ಏನು ಸಿದ್ಧಾಂತ ಏನು ಅಂತಂದರೆ, ನಮ್ಮ ಉದ್ದೇಶ ಅದು ಅಲ್ಲ, ಕಾರ್ಯ ಕಾರಣವನ್ನು ಸಿದ್ಧ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಈಗ ಮುಂದೆ ಕಾರಣ ಅನ್ನುವಂಥದ್ದು ಎಷ್ಟು ಥರ ಇದೆ ಅದರ ವಿವರಣೆಯನ್ನು ಕೊಡ್ತಾರೆ. ಪರಮಾರ್ಥತಃ ತೂ ನ ಕಶ್ಚಿತ್ ಕೇನಚಿದಪಿ ಪ್ರಕಾರೇಣ ಕಾರ್ಯಕಾರಣಭಾವ ಉಪಪದ್ಯತೆ. ಪರಮಾರ್ಥತಃ, ನಾವು ಈಗ ಸ್ವಲ್ಪ ಪಾರಮಾರ್ಥಿಕ ಚಿಂತನೆಯನ್ನು ಮಾಡೋಣ. ಕನಸಿನ ಚಿಂತನೆ ಸಾಕು, ಎಚ್ಚರದ ಚಿಂತನೆ ಸಾಕು, ಪಾರಮಾರ್ಥಿಕ ಚಿಂತನೆಯನ್ನು ಮಾಡೋಣ. ಪರಮಾರ್ಥತಃ ತೂ ನ ಕಶ್ಚಿತ್ ಕೇನಚಿದಪಿ ಪ್ರಕಾರೇಣ ಕಾರ್ಯಕಾರಣ ಭಾವ ಉಪಪದ್ಯತೆ. ಆತ್ಮ ಒಂದೇ ಸತ್ಯ ಅನ್ನುವಂಥದ್ದು ಸ್ಪಷ್ಟತೆಯಲ್ಲಿ ಕಾರ್ಯವೂ ಇಲ್ಲ ಕಾರಣವೂ. ಅಟ್ಲೀಸ್ಟ್ ಮಣ್ಣು ಮಡಿಕೆ ಅನ್ನುವ ಉದಾಹರಣೆಯಲ್ಲಿ ಮಣ್ಣು ಸತ್ಯ ಅನ್ನುವ ಸ್ಪಷ್ಟತೆ ಆದರೂ ಕೂಡ ಕಾರ್ಯಕಾರಣ ಭಾವ ಅದಕ್ಕೆ ಅಂಟ್ಕೊಂಡಿರ್ತದೆ. ಹಾಗೆ ಮಣ್ಣಿನಂತೆ ಒಂದು ವಸ್ತುವೂ ಅಲ್ಲ ಈ ಆತ್ಮ, ಹಾಗೆ ಒಂದು ಪದಾರ್ಥವೂ ಅಲ್ಲ, ಹಾಗೆ ಒಂದು ಉಪಾದಾನವೂ ಅಲ್ಲ. ಆತ್ಮನೂ ಉಪಾದಾನ ಅಲ್ಲ, ಒಂದು ಪದಾರ್ಥ ಅಲ್ಲ ಅಂದಮೇಲೆ ಕಾರ್ಯವೋ ಕಾರಣವೋ ಎರಡು ಒಂದು ಬರೋದಿಲ್ಲ. ಪದಾರ್ಥ ಆಗಿತ್ತು ಅಂದ್ರೆ ಹೇಳ್ಬೋದು, ಇದು ಏನಕ್ಕೆ ಪದಾರ್ಥ? ಅದು ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಮಣ್ಣಾಗಿರ್ಬೋದು, ಏನಕ್ಕೆ ಈ ಪದಾರ್ಥ? ಇಂಥದಕ್ಕೆ ಓ ಇದು ಕಾರಣ ಅದು ಕಾರ್ಯ. ಆತ್ಮನು ಯಾವ ಪದಾರ್ಥ, ಯಾವ ಉಪಾದಾನ? ಆತ್ಮನು ಉಪಾದಾನ ಅಲ್ಲ, ಪದಾರ್ಥ ಅಲ್ಲ ಅಂದಮೇಲೆ ಇದು ಯಾವುದಕ್ಕೆ ಕಾರ್ಯ, ಯಾವುದಕ್ಕೆ ಕಾರಣ? ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ. ಕ್ಲೀನ್ ಏನಂತ ಹೇಳ್ತಾರೆ, ಹಾಂ ಕ್ಲೀನ್ ಬೋ. ಕಶ್ಚಿತ್ ಕೇನಚಿದಪಿ ಪ್ರಕಾರೇಣ ಕಾರ್ಯಕಾರಣ ಭಾವ ನ ಉಪಪದ್ಯತೆ, ಹೊಂದಿ ಬರುವುದಿಲ್ಲ. ಉಪಪದ್ಯತೆ ಹೊಂದಿ ಬರುವುದು, ನ ಉಪಪದ್ಯತೆ ಹೊಂದಿ ಬರುವುದಿಲ್ಲ. ಏನು ಹೊಂದಿ ಬರೋದಿಲ್ಲ? ಕಾರ್ಯವೂ ಹೊಂದಿ ಬರೋದಿಲ್ಲ, ಕಾರಣವೂ ಹೊಂದಿ ಬರೋದಿಲ್ಲ. ಓಹೋ, ಕಾರ್ಯಕಾರಣ ಹೊಂದಿ ಬರೋದಿಲ್ಲ ಅಂದರೆ ಕಥಂ, ಹೇಗೆ ಹೊಂದಿ ಬರೋದಿಲ್ಲ? ಹೇಗೆ ಅಂದರೆ ಹೇಳ್ತೀವಿ ಕೇಳು. ನಾಸ್ತ್ಯ ಸದ್ಧೇತು ಕಮ್ ಅಸತ್ ಸದ ಸದ್ಧೇತು ಕಂ ತಥಾ ಸಚ್ಚ ಸದ್ಧೇತು ಕಂ ನಾಸ್ತಿ ಸದ್ಧೇತು ಕಂ ಅಸತ್ಕುತಃ ನಾಸ್ತ್ಯ ಸದ್ಧೇತು ಕಂ ಅಸತ್ ಸದ ಸದ್ಧೇತು ಕಂ ತಥಾ ಸಚ್ಚ ಸದ್ಧೇತು ಕಂ ನಾಸ್ತಿ ಸದ್ಧೇತು ಕಂ ಅಸತ್ಕುತಃ. ಅಸತ್ ಹೇತುಕಂ ನ ಅಸ್ತಿ, ಅಸತ್ ಹೇತುಕಂ ನ ಅಸ್ತಿ. ಯಾವುದು ಅಸತ್ತೋ ಅದಕ್ಕೆ ಕಾರಣ ಹೇಳಿದ್ರೆ ಎಲ್ಲಿಂದ ಹೇಳೋದಪ್ಪ ನಿಮಗೆ? ಅಸತ್ ಹೇತುಕಂ ನ ಅಸ್ತಿ, ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಕಾರಣವೂ ಇರುವುದಿಲ್ಲ. ಇನ್ನು ಆಯ್ತು ಬಿಡಿ, ಅಸತ್ತಿಗೆ ಕಾರಣ ಇಲ್ಲ. ಇನ್ನು ಅಸತ್ ಹೇತುಕಂ ಸತ್ ತಥಾ, ಅಸತ್ ಹೇತುಕಂ ಸತ್ ತಥಾ. ಅಸತ್ತಿಗೆ ಕಾರಣ ಇರುವುದಿಲ್ಲ. ಅಸದ್ಹೇತುಕಂ ಅಸತ್ ನ ಅಸ್ತಿ ಅಸದ್ಹೇತುಕಂ ಅಸತ್. ಹಾಂ, ಅಸತ್ತಿಗೆ ಕಾರಣವಿರುವುದಿಲ್ಲ ಅಂತಲ್ಲ, ಅಸತ್ತಿಗೆ ಅಸತ್ ಕಾರಣ ಇರುವುದಿಲ್ಲ. ಅಸತ್ತಿಗೆ ಅಸತ್ ಕಾರಣ ಇರೋದಿಲ್ಲ, ಸತ್ ಕಾರಣವೂ ಇರೋದಿಲ್ಲ. ಅಲ್ಲಿ ಒಂದು ಶಬ್ದ ನಾನು ಬಿಟ್ಟೇ ಬಿಟ್ಟಿದ್ದೆ, ನ ಅಸ್ತಿ ಅಸದ್ ಹೇತುಕಂ ಅಸತ್, ಎರಡು ಅಸತ್ ಅವರಲ್ಲಿ. ಸರಿ ನೋಡ್ಕೊಳ್ರಿ, ನ ಅಸ್ತಿ ಅಸದ್ ಹೇತುಕಂ ಅಸತ್, ಅಸತ್ತಿಗೆ ಕಾರಣವಾಗಿ ಅಸತ್ ಎನ್ನುವಂಥದ್ದು ಇರಲು ಸಾಧ್ಯವಿಲ್ಲ, ಸತ್ ಎನ್ನುವಂಥದ್ದು ಕೂಡ ಇರಲು ಸಾಧ್ಯವಿಲ್ಲ. ಅಂದರೆ ಅಸತ್ತಿಗೆ ಅಸತ್ತು ಕಾರಣ ಅಲ್ಲ, ಸತ್ತು ಕಾರಣವಲ್ಲ. ಸಚ್ಚ ಸದ್ ಹೇತುಕಂ ನಾಸ್ತಿ, ಓಹ್ ಸತ್ತಿಗೆ ಸತ್ತೇ ಕಾರಣವಾಗಿದೆ, ತಪ್ಪು. ಸತ್ತಿಗೆ ಸತ್ತು ಸತ್ತಿಗೆ ಸತ್ತಂದ್ರೆ ಇರುವಿಕೆ, ಇರುವಿಕೆಗೆ ಇರುವಿಕೆಯೇ ಕಾರಣ ಅಂತ ಹೇಳಬಾರ್ದು. ಯಾಕೆಂದರೆ ಇರುವಿಕೆ ಇರುವಿಕೆ ಮಾತ್ರ, ಅದು ಅದಕ್ಕೆ ಯಾವ ಕಾರಣದ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ, ಕಾರಣದ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ರಿ? ಹಾ, ಇರುವಿಕೆ ಮಾತ್ರವೇ ಅದು ಆಗಿರೋದ್ರಿಂದ ಅದಕ್ಕೆ ಯಾವುದ್ರ ಕಾರಣವೂ ಅವಶ್ಯಕತೆ ಇಲ್ಲ. ಉಂಟಾಗುವಿಕೆ ಆಗಿದ್ರೆ ಕಾರಣ ಬೇಕು, ಉತ್ಪತ್ತಿ ಆಗಿದ್ರೆ ಕಾರಣ ಬೇಕು, ತಂದುಕೊಳ್ಳುವಂಥದ್ದಾಗಿದ್ದರೆ ಕಾರಣ ಬೇಕು, ಹುಟ್ಟಿಸುವಂತಾಗಿದ್ದರೆ ಕಾರಣ ಬೇಕು, ಇದ್ದದ್ದೇ ಆಗಿದ್ದರೆ. ಅದಕ್ಕೆ ಯಾವ ಕಾರಣವೂ ಬೇಕಾಗಿಲ್ಲ. ಸಚ್ಚ ಸದ್ ಹೇತುಕಂ ನಾಸ್ತಿ, ಸದ್ ಹೇತುಕಂ ಅಸತ್ ಕುತಃ. ಇನ್ನು ಸತ್ ಅನ್ನುವಂಥದ್ದಕ್ಕೆ ಅಸತ್ ಕಾರಣ ಇಲ್ಲ ಅಂತಿರ್ತೀಯ. ಸತ್ತಿಗೆ ಸತ್ ಎನ್ನುವುದೇ ಕಾರಣವಲ್ಲ, ಸತ್ತಿಗೆ ಅಸತ್ ಅನ್ನೋ ಕಾರಣ ಇಲ್ಲ ಅಂತಿರ್ತೀಯ ನೀನು. ಅದರ ಅರ್ಥ ಏನು? ಕಾರಣ ಅನ್ನೋದೇ ಇಲ್ಲ. ಯಾವ ರೀತಿ ವಿಚಾರ ಮಾಡಿದರೂ ಕೂಡ ಕಾರಣ ಎನ್ನುವಂಥದ್ದು ನಮಗೆ ಕಂಡು ಬರೋದಿಲ್ಲ. ಅಲ್ಲ, ಬರ್ಕೊಳ್ಳಿ, ಕಾರಣ ಒಂದು ಮೊದಲನೇದ್ದು, ಕಾರಣವು ಅಸತ್ತು ಕಾರ್ಯವೂ ಅಸತ್ತು. ಪಾಸಿಬಿಲಿಟೀಸ್, ಕಾರಣವು ಅಸತ್ ಕಾರ್ಯವು ಅಸತ್. ಎರಡನೇದ್ದು, ಕಾರಣವು ಅಸತ್ ಕಾರ್ಯವು ಸತ್. ಮೂರನೇದ್ದು, ಕಾರಣವು ಸತ್ತು ಕಾರ್ಯವು ಸತ್ತು. ನಾಲ್ಕನೇದ್ದು, ಕಾರಣವು ಸತ್ತು ಕಾರ್ಯವು ಅಸತ್. ಇರುವ ಈ ನಾಲ್ಕು ವಿಕಲ್ಪಗಳಲ್ಲಿ ಆತ್ಮನಲ್ಲಿ ಪಾರಮಾರ್ಥಿಕ ವಾಗಿ ಹೊಂದಿ ಬರುವುದಿಲ್ಲ. ಹೀಗಾಗಿ ಆತ್ಮನ ದೃಷ್ಟಿಯಿಂದ ಕಾರ್ಯಕಾರಣ ಭಾವಗಳೇ ಇಲ್ಲ ಎನ್ನುವುದು ಸಿದ್ಧವಾಗುತ್ತದೆ. ಭಾಷ್ಯ 284. ನಾಸ್ತಿ ಅಸದ್ಹೇತುಕಂ ಅಸತ್ ಶಶವಿಷಾಣಾದಿಹೇತು ಕಾರಣ ಯಸ್ಯ ಅಸತ್ ಏವ ಖಕುಸುಮಾದೇಹೇ ತತ್ ಅಸದ್ಹೇತುಕಂ ಅಸತ್ ನ ವಿದ್ಯತೆ ತಥಾ ಸದಪಿ ಘಟಾದಿ ವಸ್ತು ಅಸದ್ಹೇತುಕಂ ಶಶವಿಷಾಣಾದಿ ಕಾರ್ಯಂ ನಾಸ್ತಿ ತಥಾ ಸಚ್ಚ ವಿದ್ಯಮಾನಂ ಘಟಾದಿ ವಿದ್ಯಮಾನಂ ಘಟಾದಿ ವಸ್ತು ಅಂತರ ಕಾರ್ಯಂ ನಾಸ್ತಿ. ಇದೇನು ಭಾಷ್ಯ ಇದೆ, ಈ ಭಾಷ್ಯದ ಸಾರಾಂಶನೇ ಆ ಕಾರ್ಯಕಾರಣ ನಾಲ್ಕು ಭಾಗ ನಾವು ವಿವರಿಸಿದ್ದು. ಅದು ಇಲ್ಲ ಅಂತ ಇಲ್ಲಿ ಸಿದ್ಧವಾಗ್ತದೆ. ಸ್ವಲ್ಪ ನಾ ಇನ್ನೂ ರೆಫರ್ ಮಾಡಬೇಕು, ಇದನ್ನು ನಾನು ರೆಫರ್ ಮಾಡಿ ನಾಳೆ ಮುಂದುವರಿಸ್ತೇನೆ ಕ್ಲಾಸ್. ಭಾಷ್ಯ ನಾನು ಸ್ವಲ್ಪ ನೋಟ್ಸ್ ಮಾಡ್ಕೋಬೇಕು. ಓಕೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಐದು ನಿಮಿಷ ಮುಂಚೆ ಮುಗಿಸುತ್ತಾರೆ.